ಹಬ್ಬಿಸಿದೆ ರೂಪ ಪ್ರಲಾಪ, ಹೆಣ್ಣಿನ ಕಣ್ಣಿನ ದೀಪ ಉರಿಸಿದೆ ರೂಪ ಪ್ರಲಾಪ, ರೂಪ ದೀಪದ ಲಾಪದ ಪರಿಯ ಮಳಿಸಿದೆ ರಾಗದ ರೂಪ, ಆಹಾ ಮಳಿಸಿದೆ ರಾಗದ ರೂಪ. ಈ ಆಗಸ ಈ ತಾರೆ ಜುಳ ಜುಳನೆ ಹರಿವ ಜಲಧಾರೆ, ಮುಗಿಲ ಮಲೆಯ ಸಾಲೆ ಆಹಾ ಯಾರದು ಈ ಬಗೆ ಲೀಲೆ, ಆಹಾ ಯಾರದು ಈ ಬಗೆ ಲೀಲೆ. ಗಾಳಿಯೇ ಉರಿಯೇ ಜಲವೇ ನಭವೆ ಅಡಗಿ ಹಾ ನೆಲವೇ, ಗಾಳಿಯೇ ಉರಿಯೇ ಜಲವೇ ನಭವೆ ಅಡಗಿ ಹಾ ನೆಲವೇ, ಯಾರು ಮಾಡಿ ಎಸೆದ ಬೊಂಬೆ ಯಾರದಮ್ಮಲೀಲೆ, ಆಹಾ ಯಾರದಮ್ಮಲೀಲೆ. ಈ ಆಗಸ ಈ ತಾರೆ ಜುಳ ಜುಳನೆ ಹರಿವ ಜಲಧಾರೆ, ಮುಗಿಲ ಮಲೆಯ ಸಾಲೆ ಆಹಾ ಯಾರದು ಈ ಬಗೆ ಲೀಲೆ, ಆಹಾ ಯಾರದು ಈ ಬಗೆ ಲೀಲೆ, ಆಹಾ ಯಾರದು ಈ ಬಗೆ ಲೀಲೆ. ದತ್ತಾತ್ರೇಯ ಭಟ್ ಕಣ್ಣಿಪ್ಪಾಲ್ ರಚನೆ. ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಮುಗಿಲಿನ ಮರೆಯಲ್ಲಿಯ ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಹರಡಿದ ಮೋಡದ ಎಂತಹ ಮೆರಗು, ಮನಸೂರೆಗೊಳ್ಳುವುದಲ್ಲಿ ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಹಾರುವ ಹಕ್ಕಿಯ ಚುಕ್ಕಿಯ ಸಾಲಿನ ಜರಿತಾರಿ ಅಂಚು, ಹಾರುವ ಹಕ್ಕಿಯ ಚುಕ್ಕಿಯ ಸಾಲಿನ ಜರಿತಾರಿ ಅಂಚು, ಹರಿಯುವ ಹೊಳೆಯೋಳು ಹೊಳೆಯುವ ಹೊನ್ನಿನ ಬಾಂದಳದ ಮಿಂಚು, ಆ ಬಾಂದಳದ ಮಿಂಚು, ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಬಾನಿನ ಬಯಲೊಳು ಚೆಲ್ಲಿದ ಬಣ್ಣದ ಬಗೆ ಬಗೆ ಚಿತ್ತಾರ, ಬಾನಿನ ಬಯಲೊಳು ಚೆಲ್ಲಿದ ಬಣ್ಣದ ಬಗೆ ಬಗೆ ಚಿತ್ತಾರ, ಕಾಣದ ಕೈಯೊಳು ಕುಂಚವ ಕುಣಿಸಿದ ಯಾರು ಈ ಕಲೆಗಾರ, ಆ ಯಾರು ಈ ಕಲೆಗಾರ, ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಹೆಜ್ಜೆಗೆ ಗೆಜ್ಜೆಯ ಕಟ್ಟಿ ಕುಣಿದ ರವಿ ಕಳಚಿದ ಹಗಲಿನ ವೇಷ, ಹೆಜ್ಜೆಗೆ ಗೆಜ್ಜೆಯ ಕಟ್ಟಿದ ಕುಣಿದ ರವಿ ಕಳಚಿದ ಹಗಲಿನ ವೇಷ, ಬೆಟ್ಟದ ಮರೆಯಲ್ಲಿ ತಾರೆಗಳೊಡನೆ ಚಂದಿರನ ಪ್ರವೇಶ, ಆ ಚಂದಿರನ ಪ್ರವೇಶ, ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಮುಗಿಲಿನ ಮರೆಯಲ್ಲಿ ಇಳೆಗೆ ಇಳಿದಿದೆ ಸಂಜೆಯ ಸೆರಗು, ಮುಗಿಲಿನ ಮರೆಯಲ್ಲಿ ಇಳೆಗೆ ಇಳಿದಿದೆ ಸಂಜೆಯ ಸೆರಗು. ಸೀತಾ ಸದಾನಂದ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಹಾಡು ನಿಮ್ಮ ಉಸಿರಲಿನಲ್ಲೇ ಇದೆ, ಈ ಹಾಡಿನ ಒಂದು ಹಿನ್ನೆಲೆ ಏನು, ಈ ಹಾಡುವುದನ್ನು ಹೇಗೆ ಕಲಿತ್ರಿ, ಯಾವಾಗಿಂದ ಕಲಿತ್ರಿ, ಪ್ರತಿನಿತ್ಯವೂ ಕೂಡ ನೀವು ಹಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀರಾ ಹೇಗೆ? ಸರ್, ಅಭ್ಯಾಸ ಅಂತ ಏನಿಲ್ಲ, ಚಿಕ್ಕಂದಿನಿಂದ ಅಂದ್ರೆ ನಮ್ಮ ತಂದೆ ತಾಯಿ ಇವರಿಂದ ನನಗೆ ಬಂದಿರೋ ಬಳುವಳಿ ಅಂತ ಅನ್ಬಹುದು. ನಾನು ಸ್ವಲ್ಪ ಸಂಗೀತ ಏನು ಕಲ್ತಿಲ್ಲ, ನಾರ್ಮಲ್ ಆಗಿ ಹೀಗೆ ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ ಈ ಥರದನ್ನ ಹಾಡ್ಕೊಂಡು ಹಾಡ್ಕೊಂಡು ರೂಢಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಮ್ಗೆ ಹಿನ್ನೆಲೆ ಇರೋದ್ರಿಂದ ನಮ್ಮ ಅಮ್ಮ ಹಾಡ್ತಾ ಇದ್ರು, ನಮ್ಮ ಮಾವ ಹಾಡ್ತಾ ಇದ್ರು, ಆಮೇಲೆ ನಮ್ಮ ತಂದೆ ಯಕ್ಷಗಾನ ಕಲಾವಿದರಾಗಿದ್ರು, ಹೀಗಾಗಿ ಸ್ವಲ್ಪ ಹಾಡು ಮತ್ತೆ ಸ್ವಲ್ಪ ಡಾನ್ಸ್ಗಳು ನನಗೆ ಚಿಕ್ಕನಿಂದ ಬಂದಿರೋದು ಅಷ್ಟೇ, ದೈವತ್ತವಾಗಿ ಬಂದಿರೋದು. ಅದು ಬಿಟ್ಟರೆ ಮತ್ತೇನು ಕಲ್ತಿಲ್ಲ ಸರ್, ಅವಕಾಶನೂ ಇರಲಿಲ್ಲ ನಮ್ಮ ಕಾಲದಲ್ಲಿ ಸ್ವಲ್ಪ. ಈಗ ಸ್ವಂತದ ಒಂದು ಖುಷಿಗೋಸ್ಕರ ನೀವು ಹಾಡ್ತಾ ಇದ್ದೀರೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಈಗ ಆ ಮದುವೆ ಅಂತ ಒಂದು ಸಮಾರಂಭಗಳಲ್ಲಾಗ್ಬೋದು ಅಥವಾ ಒಂದು ಸ್ಪರ್ಧೆಯಲ್ಲಾಗ್ಬೋದು, ಇಂಥದ್ರಲ್ಲಿ ಭಾಗವಹಿಸಿದ ಅನುಭವ ಇದೆಯಾ? ಇದೆ ಸರ್, ನಾನು ರಾಜ್ಯ ಮಟ್ಟದವರೆಗೂ ಭಾವಗೀತೆಯಲ್ಲಿ ಹೋಗಿದ್ದೀನಿ. ರಾಜ್ಯ ಮಟ್ಟದಲ್ಲಿ ಕೂಡ ನಮ್ದು ಭಜನೆ ಟೀಮ್ ಅಂತ ತಗೊಂಡು ಹೋದಾಗ ರಾಜ್ಯ ಮಟ್ಟದಲ್ಲಿ ಫಸ್ಟ್ ಬಂದಿದೆ. ಯುವಜನ ಮೇಳದಲ್ಲೆಲ್ಲ ಭಾವಗೀತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಬಂದಿರೋದು ಇದೆ. ಜಾನಪದ ಗೀತೆಯಲ್ಲೂ ಅಷ್ಟೇ ಸರ್, ನಾನು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿದ್ದೀನಿ. ಆದ್ರೆ ತುಂಬಾ ಸುಮಾರು ವರ್ಷ ಆಯ್ತು, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಬಹುದು. ಸ್ವಲ್ಪ ಧ್ವನಿನೂ ಅವಾಗವಾಗ ಕೈ ಕೊಡೋದ್ರಿಂದ ಸ್ವಲ್ಪ ಸಭೆ ಸಮಾರಂಭಗಳಲ್ಲಿ ಹಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಸರ್. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇದಕ್ಕೊಂದು ಪೂರ್ವ ತಯಾರಿ ಎಲ್ಲ ಹೇಗೆ ಬೇಕಾಗ್ತದೆ? ತುಂಬಾ ತಯಾರಿ ಬೇಕಾಗ್ತದೆ ಸರ್. ಗ್ರೂಪ್ ವೈಸ್ ತಗೊಂಡ್ರೆ ಎಲ್ಲರೂ ಸೇರಿ ಒಂದ್ ಕಡೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ವೈಯಕ್ತಿಕ ಅಂತನಾದ್ರೂ ಮನೇಲೆ ಕೂತ್ಕೊಂಡು ಅದನ್ನ ಹಾಡಿ ಹಾಡಿ ಹಾಡಿ ಅದನ್ನ ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸರ್, ಇಲ್ಲ ಅಂದ್ರೆ ಸ್ಟೇಜ್ ಮೇಲೆ ಹಾಡಕ್ ಆಗಲ್ಲ. ಒಂದು ಭಾವಗೀತನೋ ಒಂದು ಭಕ್ತಿ ಗೀತನೋ ಅಥವಾ ಇನ್ನೊಂದು ಜನಪದ ಗೀತೆನೋ ಒಂದು ಹಾಡು ಕೈಯಲ್ಲಿ ಸಿಕ್ಕಿದಾಗ ಅದಕ್ಕೆ ರಾಗ ಸಂಯೋಜನೆ ಮಾಡುವುದು ಹೇಗೆ? ನೀವೇ ಸ್ವತಃ ರಾಗ ಸಂಯೋಜನೆ ಮಾಡ್ತೀರೋ ಅಥವಾ ಈಗಾಗಲೇ ಇರುವ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡ್ತೀರಾ? ಕೇಳ್ತಾ ಕೇಳ್ತಾನೂ ಅಭ್ಯಾಸ ಮಾಡ್ತೀನಿ ಸರ್. ರಾಗಗಳ ಮಾಹಿತಿ ಇಲ್ಲ, ಆದ್ರೂ ನಾನು ತುಂಬಾ ಜನರ ಕವಿಗಳಿಗೆ ರಾಗ ಸಂಯೋಜನೆ ಮಾಡಿದ್ದೀನಿ ಸರ್. ನಾನು ಸ್ವತಃ ಕವನ ಬರೀತೀನಿ. ಈ ಒಂದು ಸ್ವರಚಿತ ಕವನವನ್ನು ನಾವು ಕೇಳಬೇಕಲ್ಲ. ಇದು ಸರ್ ಗುರುವಿನ ಬಗ್ಗೆ ಬರೆದಂತ ಹಾಡು, ನಾನೇ ರಾಗ ಸಂಯೋಜನೆ ಮಾಡಿಕೊಂಡು ನಾನೇ ಬರೆದಂತ ಒಂದು ಹಾಡು. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವೇ ಅವರ ಆಶಯ. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವೇ ಅವರ ಆಶಯ. ಅವರು ತೋರಿದ ದಾರಿಯಲ್ಲಿ ಸದಾ ಜಯ, ಕೈ ಮುಗಿದು ನಡೆದಾಗ ಗುರಿಯು ನಿಶ್ಚಯ. ಕೈ ಮುಗಿದು ನಡೆದಾಗ ಗುರಿಯು ನಿಶ್ಚಯ. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವೇ ಅವರ ಆಶಯ. ತಿದ್ದಿ ತೀಡಿ ನಡೆಸುವ ಗುರುವು ಸಿಗಬೇಕು, ಮಕ್ಕಳಲ್ಲಿ ಉತ್ಸಾಹ ತುಂಬುವಂತಿರಬೇಕು. ಎಡವಿದರೆ ಎತ್ತಿ ಹಿಡಿಯುವಂತಿರಬೇಕು, ಗುರುವೆಂಬ ದೈವವು ಸಿಗಲು ಪುಣ್ಯವಿರಬೇಕು. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವೇ ಅವರ ಆಶಯ. ಅರಿವ ನೀಡುತ್ತಾ ವಿದ್ಯೆ ಕಲಿಸುವ ಗುರುವು ದಾರಿ ದೀಪದಂತೆ, ಗುರಿಯ ತೋರುವ ಗುರುವು ತಾನುರಿದು ಜಗಕ್ಕೆ ಬೆಳಕು ತೋರುವವ ಗುರುವು, ಜಗದಲ್ಲಿ ಸಾಟಿ ಇಲ್ಲದ ತ್ಯಾಗ ಮೂರ್ತಿಯು ಗುರುವು. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವೇ ಅವರ ಆಶಯ. ಅಜ್ಞಾನವ ಕಳೆಯುವ ದೇವನು ಗುರುವು, ಸುಜ್ಞಾನದ ಬೆಳಕನು ನೀಡುವವನು ಗುರುವು. ಪುಸ್ತಕದ ವಿದ್ಯೆಯ ಮಸ್ತಕಕ್ಕೆ ತುಂಬಿ ಗುರುವು ಸನ್ಮಾರ್ಗದ ಪಥದಲ್ಲಿ ನಡೆಸುವವನು ಗುರುವು. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವು ಅವರ ಆಶಯ. ಬದುಕಿನ ಮೈಲಿಗಲ್ಲು ಗುರುವಿನ ಆಶ್ರಯ, ಮನುಕುಲದುದ್ದಾರವು ಅವರ ಆಶಯ. ಬಹಳ ಸೊಗಸಾಗಿ ಹಾಡ್ತಾ ಇದ್ರಿ ಸೀತಾ ಅವರೇ. ಈಗ ಈ ಧ್ವನಿ ನಿಮ್ಮ ಹಿರಿಯರಿಂದ ಬಂದಿರುವಂತಹ ಒಂದು ಬಳುವಳಿ ಅಂತ ಹೇಳಿದ್ರಿ, ಈ ಧ್ವನಿಯನ್ನ ಕಾಪಾಡಿಕೊಳ್ಳುವಂತಹದ್ದು ಹೇಗೆ? ಅದಕ್ಕೆ ಏನಾದರೂ ಎಕ್ಸಸೈಸ್ ಅಥವಾ ಒಂದು ವ್ಯಾಯಾಮ ಬೇಕಾಗ್ತದ? ಸರ್, ವ್ಯಾಯಾಮ ಬೇಕೇ ಬೇಕು. ಆದಷ್ಟು ನಾವು ಧ್ವನಿ ಇಟ್ಕೊಳ್ಳೋಕೆ ಅಂತ ಕರೆದ ತಂಡಿಗಳನ್ನು ತಿನ್ನಬಾರ್ದು. ಬೆಳಗ್ಗೆ ಎದ್ದು ನಾನು ಹೆಚ್ಚಾಗಿ ನಾನು ಮಾಡೋದು ಬೆಳಗ್ಗೆ ಎದ್ದು ಗಾರ್ಗಿಲ್ ಮಾಡಿ ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿತೀನಿ. ಆದ್ರೂ ಒಂದು ಏಜ್ ಅಂದ್ರೆ ಈಗ 50 ಇಯರ್ಸ್ ಆದ ತಕ್ಷಣ ನಮ್ದು ಡೇಟ್ ವೇರಿಯೇಷನ್ ಆಗುತ್ತಲ್ಲ, ಆ ಟೈಮಿಗೆ ಧ್ವನಿಗಳು ಯಾವತ್ತು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಒಂದ್ಸಲ ನನ್ನ ಧ್ವನಿ ಹೆಚ್ಚು ಕಡಿಮೆ ಆಗುತ್ತಲ್ಲ ಅಂತ ಕೇಳೋಕೆ ಹೋಗಿದ್ದೆ. ಈ ಗಂಟಲು ತಜ್ಞರ ಹತ್ರ ಹೋಗಿದ್ದೆ, ಅವ್ರು ಹಾಗೆ ಹೇಳಿದ್ದಾರೆ. ಹಾಗಾಗಿ ಧ್ವನಿ ಇಟ್ಕೊಳ್ಳೋದು ಎಲ್ರಿಗೂ ಕಷ್ಟನೇ. ಎಲ್ಲ ಸಲ ಧ್ವನಿ ಇರಲ್ಲ ಸರ್, ಕೆಲವೊಂದ್ಸಲ ಹೋಗ್ಬಿಡುತ್ತೆ ಸುಸ್ತಾದಾಗ, ಆಮೇಲೆ ಏನಾದರೂ ನಾವು ಟ್ರಾವೆಲಿಂಗ್ ಮಾಡಿದಾಗ ಅಥವಾ ಜಾಸ್ತಿ ಹಾಡಿದಾಗ ಜಾಸ್ತಿ ಮಾತಾಡಿದಾಗ ಎಲ್ಲ ಧ್ವನಿ ಹೋಗುತ್ತೆ ಸರ್. ಆಮೇಲೆ ಆ ಬೇರೆ ಬೇರೆ ಭಾವಗೀತೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಸಂಪ್ರದಾಯದ ಹಾಡಾಗ್ಬೋದು, ಜನಪದ ಗೀತೆಗಳಾಗ್ಬೋದು, ಇವುಗಳ ಒಂದು ಸಂಗ್ರಹವನ್ನು ಹೇಗೆ ಇಟ್ಕೊಂಡಿದ್ದೀರಿ ನೀವು? ಬೇರೆ ಬೇರೆ ಮೂಲಗಳಿಂದ ನೀವು ಸಂಗ್ರಹಿಸ್ತಾ ಇದ್ದೀರಿ, ಅದನ್ನು ಬರೆದು ಇಟ್ಕೊಳ್ತಿರೋ ಹೇಗಿದು? ನಾನು ಚಿಕ್ಕವಳಿದ್ದಾಗಿಂದ ಒಂದು ಹ್ಯಾಬಿಟ್ ಇದೆ ಸರ್, ನಂದೀಗ 90 ಇಸ್ವಿಯಿಂದಾನು ಪಟ್ಟಿ ಇದೆ ಬರೆದಿಟ್ಕೊಂಡಿರೋದು. ಅವಾಗ ಎಲ್ಲಿ ಯಾರಾದರೂ ಮೊದಲೇ ಟೇಪ್ ರೆಕಾರ್ಡಲ್ಲಿ ಹಾಕ್ಕೊಂಡು ಬರ್ಕೋತಿದ್ವಿ, ರೇಡಿಯೋದಲ್ಲಿ ಬಂದಿದ್ದನ್ನು ಬರ್ಕೋತಿದ್ವಿ. ಈಗೆಲ್ಲ ಸಿಗತ್ತೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ ಸರ್ ಆ ರೀತಿನೂ. ಆದ್ರೆ ಹೆಚ್ಚಾಗಿ ನಾನು ಬರೆದಿಟ್ಕೊಳ್ಳೋದು ಜಾಸ್ತಿ ಸರ್. ಈಗ ಮೀಡಿಯಾಗಳು ಯಾವಾಗ ಹಾಳಾಗುತ್ತೆ ಅಂತ ಹೇಳಕ್ ಬರಲ್ಲ, ಬರೆದಿಟ್ಕೊಂಡಿದ್ ಮಾತ್ರ ಪರ್ಫೆಕ್ಟ್ ಯಾವಾಗೂ ಇರುತ್ತೆ ಅಂತ ನನ್ನ ಭಾವನೆ. ಮಕ್ಕಳಲ್ಲಿ ಇಂಥ ಒಂದು ಹಾಡುಗಾರಿಕೆಯಲ್ಲಿ ಉತ್ಸಾಹ ಇದೆಯೋ ಅಥವಾ ಉತ್ಸಾಹವನ್ನು ತುಂಬುವಂತಹದ್ದು ಹೇಗೆ? ನೀವು ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ಈ ಸದ್ಯ ಸ್ವಲ್ಪ ಕಡಿಮೆ ಆಗಿದೆ ಸರ್. ನಾ ಮೊದಲೇ ಇಲ್ಲಿ ಕನ್ನಡ ಶಾಲೆಗೆ ಹೈಸ್ಕೂಲಿಗೆ ಎಲ್ಲ ಹೋಗಿ ಡಾನ್ಸು ಹಾಡನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಈಗ ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಾದರೆ ನಾವೆಲ್ಲ ಸೇರಿ ಗ್ರೂಪ್ ಆಗಿ ನಾನೇ ಸ್ವಲ್ಪ ಮುಂದೆ ನಿಂತು ಅವರಿಗೆಲ್ಲ ಪ್ರಾಕ್ಟೀಸ್ ಕೊಟ್ಟು ನಾವು ಟೀಮ್ ರೆಡಿ ಮಾಡ್ಕೋತೀವಿ ಸರ್. ಒಬ್ಬ ವ್ಯಕ್ತಿಯಲ್ಲಿ ಹಾಡನ್ನು ಅಥವಾ ಹಾಡುಗಾರರಾಗಬಹುದು ಮುಂದೆ ಅಂತ ಹೇಳಿ ಹೇಗೆ ಗುರುತಿಸ್ತೀರಿ? ಅದು ಅವ್ರ ಅಟಿಟ್ಯೂಡ್, ಅಂದ್ರೆ ಅವ್ರು ಮಾಡೋ ರೀತಿ ನೀತಿಗಳನ್ನು ನೋಡಿ ನಮ್ಗೆ ತಿಳಿಯುತ್ತೆ. ಒಬ್ಬೊಬ್ರು ಕೂತ್ಕೊಂಡೆಲ್ಲ ಚಿಕ್ಕ ಮಕ್ಕಳು ಅಂದ್ರೆ ಈಗ ಒಂದು ವರ್ಷ 2 ವರ್ಷದ ಮಕ್ಕಳು ತಾಳ ಹಾಕ್ತಾ ಕೂತ್ಕೋತಾರೆ, ಇಲ್ಲ ಅವ್ರ ತರನೇ ಹಾಡೋಕ್ ಪ್ರಯತ್ನ ಮಾಡ್ತಾರೆ. ಅವರನ್ನು ನೋಡಿ ನಾವು ತಿಳ್ಕೊಬಹುದು ಸರ್, ಇವ್ರ ಹಾಡ್ತಾರೆ ಅಥವಾ ಇವ್ರು ಡಾನ್ಸ್ ಮಾಡ್ತಾರೆ ಅಂತ ನಾವು ನೋಡ್ಕೊಂಡು ತಿಳ್ಕೊಬಹುದು ಸರ್. ತರಬೇತಿ ಅಥವಾ ಒಂದು ಶಾಸ್ತ್ರೀಯ ಸಂಗೀತವನ್ನ ಕಲಿಯುವಂತಹ ಒಂದು ಅವಶ್ಯಕತೆ ಏನು, ಅಥವಾ ಹಾಗೆ ಹಾಡುಗಾರರಾಗಬಹುದ? ಹಾಗೆ ಹಾಡುಗಾರ ಆಗೋದ್ಕಿಂತ ಕಲ್ತ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಕಲ್ತಾಗ ಅವರಿಗೆ ತಾಳದ್ದು ರಾಗದ್ದು ಎಲ್ಲ ಜ್ಞಾನ ಇರುತ್ತೆ ಸರ್. ಕಲೀಲಿಲ್ಲ ಅಂದ್ರೆ ಸ್ವಲ್ಪ ನಮ್ಗೆ ಮುಂದೆ ಇರಿಟೇಷನ್ ಒಂಥರ ಏನೋ ತ್ರಾಸಾಗುತ್ತೆ. ನಾವು ಹಾಡ್ಬೇಕು ಅಂದಾಗಲೂ ಓ ಹಿಂಗಾದ್ರೆ ತಪ್ಪಾಗುತ್ತೋ ಏನೋ ಅನ್ನೋದು ನಮ್ಮ ಮನ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ ಸರ್. ಹಾಗಾಗಿ ಕಲಿಯೋದು ತುಂಬಾ ಮುಖ್ಯ. ಈಗಂತೂ ಬೇಕಾದಷ್ಟು ಕಲೀಲಿಕ್ಕೆ ಅವಕಾಶಗಳಿದಾವೆ ಸರ್. ಹಿನ್ನೆಲೆ ಸಂಗೀತದ ಜೊತೆಗೆ ನೀವು ಹಾಡಿದ್ರೆ ಹೇಗಿರ್ತದೆ? ಸ್ವಲ್ಪ ನಾನೆಲ್ಲಾದ್ರೂ ಈ ಕರೋಕೆಗಳ ಮೇಲೆಲ್ಲ ಹಾಡ್ತೀನಿ ಸರ್, ಆದ್ರೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ. ಆದ್ರೆ ಸ್ಟೇಜ್ ಮೇಲೆ ತಬಲಾ ಹಾರ್ಮೋನಿಯಂ ಜೊತೆ ಹಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಹಾಡನ್ನು ಈಗ ಮುಂದುವರಿಸಿ. ಸುವಿಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಸುವಿಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಒಂದೂರು ಒಂದು ಕೇರಿಸುವಲಾಲಿ ಒಂದೂರು ತಿರುಗಿ ಬಂದೇ ಸುವಲಾಲಿ, ಒಂದೂರು ಒಂದು ಕೇರಿಸುವಲಾಲಿ ಒಂದೂರು ತಿರುಗಿ ಬಂದೇ ಸುವಲಾಲಿ, ಒಂದ್ ಕಾಸಿಗ್ ಮಾರಲಿಲ್ಲ ಮುಂದೇನು ಗತಿ ಎಂದ, ಒಂದ್ ಕಾಸಿಗ್ ಮಾರಲಿಲ್ಲ ಮುಂದೇನು ಗತಿ ಎಂದ, ಸುವಿ ಸುವಿ ಸುವಿ ಸುವಿ ಸುವಮ್ಮಲಾಲಿ, ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಬಳೆಗಾರ ಬಂದವನೆ ಸುವಲಾಲಿ ಬಳೆಯನು ತಂದವನೆ ಸುವಲಾಲಿ, ಬಳೆಗಾರ ಬಂದವನೆ ಸುವಲಾಲಿ ಬಳೆಯನು ತಂದವನೆ ಸುವಲಾಲಿ, ಏರ್ಕಟ್ನಲ್ಲಿ ನಿಂದವನೆ ಕರಿಕಂಬಳಿ ಹೊದ್ ಮಲಗೌನೆ, ಏರ್ಕಟ್ನಲ್ಲಿ ನಿಂದವನೆ ಕರಿಕಂಬಳಿ ಹೊದ್ ಮಲಗೌನೆ, ಸುವಿ ಸುವಿ ಸುವಿ ಸುವಿ ಸುವಮ್ಮಲಾಲಿ, ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ರೂಪಾಯಿಗ್ಯಾವ ಬಳೆಸುವಲಾಲಿ ಎಂಟಾಣೆಗ್ಯಾವ ಬಳೆಸುವಲಾಲಿ, ರೂಪಾಯಿಗ್ಯಾವ ಬಳೆಸುವಲಾಲಿ ಎಂಟಾಣೆಗ್ಯಾವ ಬಳೆಸುವಲಾಲಿ, ನಾಲ್ಕಾಣೆಗ್ಯಾವ ಬಳೆ ಎರಡಾಣೆ ಗ್ಯಾವ್ ಬಳೆ, ನಾಲ್ಕಾಣೆ ಗ್ಯಾವ್ ಬಳೆ, ಎರಡಾಣೆ ಗ್ಯಾವ್ ಬಳೆ, ಸುವಿ ಸುವಿ ಸುವಿ ಸುವಿ ಸುವಮ್ಮ ಲಾಲಿ, ಸುವಿ ಸುವಮ್ಮ ಲಾಲಿ ಸುವಲಾಲಿ, ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಸುವಿ ಸುವಮ್ಮ ಲಾಲಿ ಸುವಲಾಲಿ, ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ, ಜಾಣೆ ಜಾಗಿರದ ಹೆಣ್ಣೆ ಸುವಲಾಲಿ. ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಅಂಗಳ ಗುಡಿಸೋರಿಲ್ಲ ತಂಗಳ ತೊಳೆಯೋರಿಲ್ಲ, ಅಂಗಳ ಗುಡಿಸೋರಿಲ್ಲ ತಂಗಳ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ, ಅಂಗಳಾಕೆ ಆಳಿಡುವೆ ತಂಗಳಾಕೆ ತುತ್ತಿಡುವೆ, ಅಂಗಳಾಕೆ ಆಳಿಡುವೆ ತಂಗಳಾಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಮಳೆಯಾರ ಬಂದೈತೋ ಹೊಳೆಯಾರ ತುಂಬೈತೋ, ಹೆಂಗೆ ಬರಲಣ್ಣ ಮದುವೆಗೆ, ಮಳೆಯಾರ ಬಂದೈತೋ ಹೊಳೆಯಾರ ತುಂಬೈತೋ, ಹೆಂಗೆ ಬರಲಣ್ಣ ಮದುವೆಗೆ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜ್ವಾಕೇಲಿ ನಿನ್ನ ಕರೆದೊಯ್ಯುವೆ, ಜ್ವಾಕೇಲಿ ನಿನ್ನ ಕರೆದೊಯ್ಯುವೆ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಅಪ್ಪ ಕಟ್ಟಿದ ಮನೆಯು ಅಮ್ಮ ಇಲ್ಲದ ಮನೆಯು, ಹೆಂಗೆ ಬರಲಣ್ಣ ಮದುವೆಗೆ, ಅಪ್ಪ ಕಟ್ಟಿದ ಮನೆಯು ಅಮ್ಮ ಇಲ್ಲದ ಮನೆಯು, ಹೆಂಗೆ ಬರಲಣ್ಣ ಮದುವೆಗೆ, ಬಂದಾರು ಬಂದೇನ ಹೊಸಿಲಾಗ ನಿಂದೇನ, ಬಂದಾರ ಬಂದೇನ ಹೊಸಿಲಾಗ ನಿಂದೇನ, ಕಣ್ಣಾಗೆ ದಾರೆ ಎರೆದೇನ, ಕಣ್ಣಾಗೆ ದಾರೆ ಎರೆದೇನ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಕುದುರೇನ ತಂದಿಯುನಿ ಜೀನಾವ ಬಿಚ್ಚಿಯುನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಬರುವೇನು ಅಣ್ಣ ಮದುವೆಗೆ, ಬರುವೇನು ಅಣ್ಣ ಮದುವೆಗೆ. ಸುತ ಸಾಗಿಸಿ ಹೇ ಪದುಕನ್ನು, ಯಾರ್ಯಾರ ಋಣದಲ್ಲಿ ಬೀಳಿಸಿ ಹೇನೋ ಯಾರ್ಯಾರ ವಂಚಿಸುತ್ತ ಸಾಗಿಸಿ ಹೇ ಬದುಕನ್ನು ಯಾರ್ಯಾರ ಋಣದಲ್ಲಿ ಬೀಳಿಸಿ ಹೇನೋ ಹೇಗೆ ತೀರಿಸಬಲ್ಲೆ ಲೆಕ್ಕವಿಲ್ಲದ ಋಣವಾ ಹೇಗೆ ತೀರಿಸಬಲ್ಲೆ ಲೆಕ್ಕವಿಲ್ಲದ ಋಣವಾ ಯಾವ ಜನ್ಮದ ಋಣವ ತೀರಿಸಿ ಹೇನೋ ಯಾರ್ಯಾರ ವಂಚಿಸುತ್ತ ಕರುಗಳನ್ನು ವಂಚಿಸುತ್ತ ಕರೆದುಕೊಳ್ಳುವೆ ಹಾಲ ಕರುಗಳನ್ನು ವಂಚಿಸುತ್ತ ಕರೆದುಕೊಳ್ಳುವೆ ಹಾಲ ಹಕ್ಕಿಗಳ ವಂಚಿಸುತ್ತ ಹಣ್ಣ ತರುವೆ ದುಂಬಿಗಳ ವಂಚಿಸುತ್ತ ಹೂಗಳನ್ನು ಹೇಕುವೆನು ಜೇನೊಣಗಳನ್ನು ತಳ್ಳಿ ಜೇನ ಸುರಿವೆ ಆರಾರ ವಂಚಿಸುತ್ತ ಬಿತ್ತುವವಗಿಲ್ಲೆನಿಸಿ ಭತ್ತವನು ಕೊಳ್ಳುವೆನು ಬಿತ್ತುವವಗಿಲ್ಲೆನಿಸಿ ಭತ್ತವನು ಕೊಳ್ಳುವೆನು ನೇಯ್ದವನಿಗಿಲ್ಲೆನಿಸಿ ಬಟ್ಟೆ ತೊಡುವೆ ಕಟ್ಟಿದವಗಿಲ್ಲೆನಿಸಿ ಕಟ್ಟಡಗಳನ್ನು ಪಡೆವೆ ಕಲಿಸಿದವಗಿಲ್ಲೆನಿಸಿ ಸಿರಿ ಸೌಖ್ಯ ಪಡೆದೆ ಆರಾರ ವಂಚಿಸುತ್ತ ಋಣವನೀಸರಿಸಿಕೋ ಋಣಮುಕ್ತಿಗಾಗಿಯೇ ಋಣವನೀಸರಿಸಿಕೋ ಋಣಮುಕ್ತಿಗಾಗಿಯೇ ಶ್ರಮಿಸು ಸತತ ಋಣಗೂಳು ತಿನ್ನುತ್ತ ಕಳೆದೆಯಾದರೆ ಹೋತ್ತ ಕಳೆಯಬೇಕಾದೀತು ಋಣ ನೀಗುತ್ತ ಯಾರ್ಯಾರ ವಂಚಿಸುತ್ತ ಸಾಗಿಸಿಯೇ ಬದುಕನ್ನು ಯಾರ್ಯಾರ ಋಣದಲ್ಲಿ ಬೀಳಿಸಿಹೇನೋ ಹೇಗೆ ತೀರಿಸಬಲ್ಲೆ ಲೆಕ್ಕವಿಲ್ಲದ ಋಣವ ಯಾವ ಜನ್ಮದ ಋಣವ ತೀರಿಸಿಹೇನೋ ಯಾರ್ಯಾರ ವಂಚಿಸುತ್ತ ಸಾಗಿಸಿ ಹೇ ಬದುಕನ್ನು ಯಾರ್ಯಾರ ಋಣದಲ್ಲಿ ಬೀಳಿಸಿಹೇನೋ ಒಳೆದು ಸೀತಾ ಸದಾನಂದ ಭಟ್ ಅವರೇ, ಹಾಡಿನೊಂದಿಗೆ ನಿಮ್ಮ ಪಯಣ ಇನ್ನಷ್ಟು ಮುಂದುವರಿಯಲಿ ಅನ್ನುವಂಥ ಒಂದು ಆಶಯವೂ ಕೂಡ ನಮ್ಮದು. ಜೊತೆಗೆ ಯುವಕರಿಗೆ ಯುವತಿಯರಿಗೂ ಕೂಡ ಈ ಒಂದು ಹಾಡಿನಲ್ಲಿ ಮುಂದುವರಿಯುವಂಥ ಒಂದು ಅವಕಾಶವನ್ನು ಅವರು ಬಳಸಿಕೊಳ್ಳಿ, ಅವರು ಕೂಡ ಮುಂದೆ ಇಂಥ ಒಂದು ಹಾಡುಗಳನ್ನು ಹಾಡುವ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಒಳ್ಳೆಯದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಆಕಾಶವಾಣಿ ಕೇಂದ್ರ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ಊರಿಗೆ ಬಂದು ರೆಕಾರ್ಡ್ ಮಾಡಿ ನಮ್ಮನ್ನು ಸ್ವಲ್ಪ ಹೊರಗಡೆ ಕರ್ಕೊಂಬರ್ತಾ ಇದ್ದಿದ್ರ, ನಿಮಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಇದುವರೆಗೂ ಕೇಳಿದಿರಿ ಯಲ್ಲಾಪುರ ತಾಲೂಕಿನ ಮಳವಳ್ಳಿಯ ಸೀತಾ ಸದಾನಂದ ಭಟ್ ಅವರ ಗೀತೆಯೊಂದಿಗೆ ಪಯಣ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರಾಮಿ ಹೀರುಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ವಂದೇ ಭಾಷಿಗಳೋ ಕಮಣದಲ್ಲಿ ನಲಿವಾಗ ಈ ಮನೆ ಗಮದೇವರ ಓಡೋದಾ ಬಂದೋಗಯಾದನೋ ಅವನೋ ಬರತೆ ನಿಯಲಿ ಶರಣ ಬಲ ಪಾಪ